ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಮುಖ್ಯವಾಗಿ ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕೃಷಿ ಗ್ರಾಮಾಂತರಂಗ ಕಾರ್ಯಕ್ರಮ. ನಮಸ್ಕಾರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಕುದುರೆಮೋತಿ ಗ್ರಾಮದ ರೈತರಾದಂಥ ಶ್ರೀ ಫಕೀರಪ್ಪ ನುಡಲಾರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕುದುರೆಮೋತಿ ಗ್ರಾಮದ ರೈತರಾಗಿರ್ತಕ್ಕಂತಹ ಫಕೀರಪ್ಪ ನಡಲಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಮುಖ್ಯವಾಗಿ ಕೆಲವು ತರಕಾರಿ ಬೆಳೆಗಳ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬನ್ನಿ, ಈ ಬೀಜೋತ್ಪಾದನೆ ಪ್ರಕ್ರಿಯೆಯಲ್ಲಿ ಈ ರೈತರಿಗೆ ಯಾವ ರೀತಿ ಲಾಭವಾಗ್ತದೆ, ಒಂದಿಷ್ಟು ಹಣಕಾಸಿನ ನೆರವು ಸಿಗ್ತದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಇವರ ಅನುಭವಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಫಕೀರಪ್ಪರೆ. ನಮಸ್ಕಾರ ಸರ್. ಫಕೀರಪ್ಪರೆ, ಈಗ 1 ಎಕರೆ ಭೂಮಿ ಇದೆ ನಿಮ್ಮದು? ನಮ್ಮದು 1/2 ಎಕರೆ ಇದೆ ಸರ್. 1/2 ಎಕರೆ? ಹೌದು ಸರ್. ಭೂಮಿ ಇರೋದು ಅಷ್ಟೇ ನಿಮಗೆ? ಭೂಮಿ ಇರೋದು ಅಷ್ಟೇ ಸರ್. ನಮ್ಮ ಅಪ್ಪ ಆಗಿರೋದು ಅಷ್ಟೇ ಸರ್. ಹೌದಾ? ಹೌದು ಸರ್. 1/2 ಎಕರೆಯಲ್ಲಿ ಏನೇನು ಬೆಳೀತಾ ಇದ್ರಿ? ಸೀಡ್ಸ್ ಮಾಡ್ತೀವಿ ಸರ್, ಚಿಲ್ಲಿ, ಟೊಮಾಟ. ಅಲ್ಲ, ಮೊದಲು ಮೊದಲಾಗ ಸರ್ ಆಗ ಸುಮ್ಮನೆ ಹೊರವಲ್ಲ ಬಿತ್ತದ್ವಿ ಸರ್, ಸಜ್ಜಿ ಇಂಥವೆಲ್ಲ ಬಿತ್ತದ್ವಿ, ಸಜ್ಜಿ ಅಕ್ಕಡಿ ಇಂಥವೆಲ್ಲ. ಈಗ ಮತ್ತೆ ಸ್ವಲ್ಪ ಬೋರ್ ಅಕ್ಷಣ ನೀರಾಗ ಸರ್, ನೀರಾದ್ರಿಂದ ಅದನ್ನ ಮಡಗಿ ನೋಡಿ ಸರ್. ಈಗ ಸ್ವಲ್ಪ 10 ವರ್ಷದಿಂದ ಮಾಡ್ಕೊಂತೀವಿ ಸರ್. 10 ವರ್ಷದಿಂದ ನೀವು ಸೀಡ್ಸ್ ಮಾಡ್ತಾ? ಹೌದು ಸರ್. ಯಾಕೆ ಈ ಸೀಡ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ನೀವು? ಅಂದ್ರೆ ಸರ್ ಹೊಲ ಸ್ವಲ್ಪ ಹೊಲ ನಮ್ಗೆ ಸರ್, ಅದು ಮಾಡಿದ್ರೆ 4 ರೂಪಾಯಿ ಲಾಭ ಕಾಣ್ತದೆ ಸರ್. ಈಗ ಬೇರೆದ್ ಮಾಡಿದ್ರೆ ಅದ್ರಾಗ ಅಷ್ಟು ಲಾಭ ಬರಲ್ಲ ಸರ್, ಅದಕ್ಕೋಸ್ಕರ ಮಾಡ್ತೀವಿ ಸರ್. ಯಾವ್ಯಾವ ತರಕಾರಿಗಳ ಬೀಜೋತ್ಪಾದನೆ ಮಾಡ್ತಾ ಇದ್ರಿ? ಚಿಲ್ಲಿ ಸರ್, ಅಂದ್ರೆ ಟೊಮಾಟ ಸರ್, ಅಲ್ಲಿಂದ ಹೀರೆಕಾಯಿ ಸರ್, ತುಪ್ಪರಿ ಸರ್, ಸೋತಿ ಇವೆಲ್ಲ ಮಾಡ್ತದೆ ಸರ್. ಓಹೋ, ಇವೆಲ್ಲ ಏಕಕಾಲಕ್ಕೆ ಮಾಡ್ಕೊಳ್ತೀರಿ ಅಥವಾ ಒಂದರಿಂದ? ಸೀಸನ್ ಸರ್, ಒಂದು ಸೀಸನ್. ಹೌದಾ? ಚಳಿಗಾಲ, ಮುಂಗಾರಿ ಚಳಿಗಾಲ, 2 ಸೀಸನ್ ಮಾಡ್ತದೆ. ಮುಂಗಾರಲ್ಲಿ ಯಾವ ಬೀಜ ಮಾಡ್ತೀರಿ? ಮುಂಗಾರಿಯಲ್ಲಿ ಚಿಲ್ಲಿ ಸರ್, ಕಲಂಗಡೆ, ಫಸ್ಟ್ ಕಲಂಗಡಿ ಸರ್, ನೆಕ್ಸ್ಟ್ ಚಿಲ್ಲಿ, ಈರಿ ಅಂತ ಮಾಡ್ತೀವಿ ಸರ್. ಒಳ್ಳೆ ನೆಕ್ಸ್ಟ್ ಚಳಿಗಾಲಕ್ಕೆ ಸರ್ ಕುಂಬಳ, ಕಲಂಗಡಿ, ಟೊಮಾಟ ಚಳಿಗಾಲಕ್ಕೆ ಅವ್ರು ಮಾಡ್ತದೆ ಸರ್. ಈಗ ಬೀಜೋತ್ಪಾದನೆ ಮಾಡಬೇಕು ಅನ್ನೋದಾದರೆ ಯಾರಾದರೂ ಕಂಪ್ನಿಯವರು ನಿಮಗೆ ಆಫರ್ ಕೊಟ್ಟಿರ್ತಾರ? ಸಸಿ ಕೊಟ್ಟಿರ್ತಾರೆ ಸರ್. ಅವ್ರು ಸಸಿ ಕೊಟ್ಟು ಸರ್, ಅವ್ರ ನಮ್ಮ ಬೀಜ ಅವರ ತಗೊಂತಾರೆ ಸರ್. ತಗೊಂಡು ನಮ್ಗೆ ಅವ್ರು ಬೀಜ ಕೊಟ್ಟ ಮ್ಯಾಗ ಒಂದು 4-5 ತಿಂಗಳಿಗೆ ಪೇಮೆಂಟ್ ಮಾಡ್ತಾರೆ ಸರ್. ಅವ್ರು ನಿಮಗೆ, ನಿಮಗೂ ಆ ಕಂಪ್ನಿಗೆ ಯಾವ ರೀತಿಯ ಒಪ್ಪಂದ ಆಗಿರ್ತದೆ? ಒಪ್ಪಂದ ಅನ್ನೋದೇನಿಲ್ಲ ಸರ್, ಅವರು ನಮ್ಮ ಬಳಕೆ ಇರ್ತಾವೆ ಸರ್. ಅರೆ ಈಗ ಮಾಡ್ಕೊತ ಬಂದ್ಬಿಡಿ, ಸಣ್ಣ ಇರ್ದಲ್ಲ ಬಳಕೆಯಿಂದ ಹೋಗ್ಬಿಡ್ತಾವೆ ಸರ್. ಅವ್ರು ಏನೇನು ನಿಮಗೆ ಒದಗಿಸ್ತಾರೆ? ಅವರು ಸರ್ ಏನಿದೆ ಸರ್, ಅವರು ಬಾಂಡ್ ತಗೊಂತಾರೆ ಸರ್, ಬಾಂಡಿ ಮೇಲೆ ಸೈನ್ ಮಾಡಿಸಿದ್ದಾರೆ ನಮ್ಮ ಸರ್. ಅವರು ಎಲ್ಲ ಕಂಪ್ನಿ ರೂಲ್ಸ್, ಆ ರೂಲ್ಸ್ ಪ್ರಕಾರ ಎಲ್ಲ ಏನು ಮಾಡಿಸ್ಕೊಂಡು ಏನು ಮಾಡ್ತಾರೆ ಸರ್. ಅವರು ಬೀಜ, ಸಸಿಗಳು ಅವರೇ ಕೊಡ್ತಾರೆ? ಸಸಿಗಳು ಅವರೇ ಕೊಡ್ತಾರೆ ಸರ್. ಬೀಜನ ಅವರೇ ತಗೊಂತಾರೆ, ಒಳ್ಳೆ ಒಂದು 5 ತಿಂಗಳಾದ್ಮೇಲೆ ಪ್ರಿಮೆಂಟ್ ಮಾಡಿದಾರೆ ಸರ್ ಅವ್ರು ನಮಗೆ ಬೀಜದ. ಆರಂಭದಲ್ಲಿ ಜಾರ್ಮ ನೋಡಿ ಸರ, ಜಾರ್ಮ ಪ್ರೂಟಿ ಎರಡು ನೋಡಿ ಪಾಸ್ ಆದ್ರೆ ನಾವು ಪ್ರಿಮೆಂಟ್ ಮಾಡ್ತಾರೆ ಸರ್, ಫೇಲ್ ಆದ್ರೆ ನಮ್ಗೆ ಏನು ಮಾಡೋದು ಸರ್. ಏನ್ ನೋಡಿ ಈಗ ಜರ್ಮ ಸರ್, ಊಟ ನೋಡ್ತಾರೆ ಸರ್, ಯಾಕಿಂದ ಹುಟ್ಟಿಂದ ಒಳ್ಳೆ ಪ್ಯೂರಿಟಿ ನೋಡ್ತಾರೆ ಸರ್. ಪ್ಯೂರಿಟಿ ಹೆಂಗಂದ್ರೆ ಈ ಗಂಡಿನ ತಗೊಂಡು ಎಣ್ಣೆ ಮುಡಿಸಿರ್ತವಲ್ಲ ಗಂಡಿನ ಟೈಪ್ ಬರ್ಬೇಕು ಒಳ್ಳೇದು. ಆ ಥರ ಬಂದರೆ ನಮ್ಮ ಬೀಜ ಪಾಸ್ ಆದಂಗೆ, ಸ್ವಲ್ಪ ಮಿಸ್ಟೇಕ್ ಬಂದ್ರೆ ನಮ್ಮ ಬೀಜ ಫೇಲ್ ಆದಂಗೆ. ಓಹೋ, ಈಗ ಬೀಜ ಖರೀದಿ ಆದ ಕೂಡಲೇ ಪೇಮೆಂಟ್ ಆಗಲ್ಲ? ಇಲ್ಲ ಸರ್, ಒಂದು 5 ತಿಂಗಳು ಹೋಗಿ ಸರ್ ನಾನು ನೋಡ್ಬೇಕಲ್ಲ ಸರ್ ಕಾಯಿ ಒಳ್ಳೆ. ಹೌದು, ಇದೇನು ಕ್ರಾಸ್ ಮಾಡಿಸಿದ್ದು ಇದು ಮಾಡಲಾರ್ದಂತ ಗೊತ್ತಾಗ್ಬೇಕಲ್ಲ ಸರ್ ಅವ್ರಿಗೆ. ಒಂದು ವೇಳೆ ಫೇಲ್ ಆಗೋದ್ರೆ ಕಷ್ಟ ಪೇಮೆಂಟ್ ಕೊಡಲ್ಲ ಸರ್. ಸರಿ, ಈಗ ಆ ಪ್ರಕ್ರಿಯೆಗಳ ಬಗ್ಗೆ ಹೇಳಿ. ಬೀಜೋತ್ಪಾದನೆ ಮಾಡೋದಂದ್ರೆ ಹೇಗೆ, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕಾಗ್ತದೆ? ಅದು ಸರ ಗಂಡು ಕೊಡ್ತಾರೆ ಸರ್, ಗಂಡು ಹೆಣ್ಣಂತ ಕೊಡ್ತಾರೆ ಸರ್ ಸಸಿಗಳನ್ನ. ಹಾಂ, ಸಸಿಗಳು ಸರ. ಗಂಡು ಹೆಣ್ಣಂತ ಕೊಟ್ಟರೆ ಸರ ಅವನು ಗಂಡು ಏನು ಮಾಡೋಕೆ ಸರ, ಗಂಡು ಅರ್ಕಂತ ಸರ ಅವನು ಬಿಸಿಲಿಗೆ ಒಣ ಹಾಕ್ಬೇಕು ಇಲ್ಲ ಲೈಟಿಂಗ್ ಬೆಳಗ್ಗೆ ಒಣ ಹಾಕಿ ಅದ್ರೊಳಗೆ ಪೌಡರ್ ಬಿಡುತ್ತೆ ಬರ್ದ ಸರ ಮಕರಂದ. ಹಾಂ, ಅದನ್ನು ಕಟ್ಕೊಂಡು ಒಂದು ರಿಂಗ್ನ ಹಾಕಿ ಅದಕ್ಕೆ ಎದ್ಬೇಕ್ರಿ, ಮೆಳಕಿಗೆ ಮಗ್ಗಿನ ಕಿತ್ತಿ ಎದ್ಬೇಕ್ರಿ, ಹಿಂಗೆ ಎದ್ದಿದ್ರೆ ಕ್ರಾಸ್ ಆದಂಗೆ ಅದು. ಸೊ ಈ ಕ್ರಾಸಿಂಗ್ ಮಾಡೋಕೆ ಕೂಲಿ ಆಳುಗಳ ಅಗತ್ಯ ಇದೆ? ಹಾಂ ಸರ್. ಒಂದು ಈಗ 1/2 ಎಕರೆ ಇದೆ ನಿಮಗೆ? ಹಾಂ ಸರ್. ಎಷ್ಟು ಜನ ಲೇಬರ್ಸ್ ಬೇಕಾಗ್ತದೆ? ಅದು ಒಂದು ಚಿಲ್ಲಿ ಪಾಡಿ ಸರ, ಹಿಂಗೆ 120 ಹಿಂಗೆ 100 ಇದ್ದರು ಸರ ಅದಕ್ಕೆ 20 ಮಂದಿ ಲೇಬರ್ಬೇಕು ಸರ. ಓಹೋ, ಅವರಿಗೆಲ್ಲ ಎಷ್ಟು ಕೂಲಿ ಕೊಡಬೇಕು? ಈಗ ಅವಾಗೆಲ್ಲ ಸಸ್ತ ಸರ್, ಈಗೆಲ್ಲ 200-300 ರೂಪಾಯಿ ಕೂಲಿ ಸರ್. ಹ್ಞೂ, ಇಡೀ ದಿನ? ಹಾಂ ಸರ್, ದಿನ. ಹ್ಞೂ ಹ್ಞೂ. ಸೊ ಅವರಿಗೆ ಎಷ್ಟು ದಿನದಲ್ಲಿ, ಒಂದು ದಿನದಲ್ಲಿ ಮುಗಿಸ್ತಾರ? ಇಲ್ಲ ಸರ, ಒಂದು ತಿಂಗಳ ಇಲ್ಲ 20 ದಿನ ಸರ್. ಹ್ಞೂ ಹ್ಞೂ. ಇಷ್ಟಂತ ಬೇಕು ಸರ್. ಕ್ರಾಸಿಂಗ್ ಮಾಡೋದಕ್ಕೆ ಅವರಿಗೆಲ್ಲ ತರಬೇತಿ ಕೊಟ್ಟಿರ್ತಾರ? ಹ್ಞೂ ಸರ್, ತರಬೇತಿ ಇಲ್ಲ, ಎಲ್ಲ ನೋಡ್ತದ ಸರ್, ಕಲ್ಕೊಂಬಿದಾರೆ ಸರ್, ಎರಡನೇ ಕಲಿದ್ರು ಸರ್, ಎರಡನೇ ಬಂದು ಕಲ್ಕೊಂಬಿಡ್ತಾರೆ ಸರ್ ಅಲ್ದಾಗ ಕಲ್ತ್ಕೊಳ್ತಾರೆ ಸರ್. ಈಗ ಇದರಲ್ಲಿ ಟೊಮೊಟೋ ಏನು ನೀವು ಸೀಡ್ಸ್ ಮಾಡ್ತಾಯಿದ್ರಿ, ಬೀಜೋತ್ಪಾದನೆ ಮಾಡ್ತಾಯಿದ್ರಿ, ಅದು ಬೆಲೆ ಎಲ್ಲ ಹೇಗೆ ನಿರ್ಧಾರ ಆಗುತ್ತೆ? ಹೇಗೆ ಕೆಜಿ ತಗೊಳ್ತಾರೆ? ಇವು ವೆರೈಟಿ ಮ್ಯಾಗ್ರಿ, ವೆರೈಟಿ ಒಂದು ವೆರೈಟಿ ಅವು ಇಳುವರಿ ಕಮ್ಮಿ ಇದ್ದು ರೇಟ್ ಜಾಸ್ತಿ ಆಗ್ತಾರೆ, ಇಳುವರಿ ಜಾಸ್ತಿ ಇದ್ದು ರೇಟ್ ಕಮ್ಮಿ ಆಗ್ತಾರೆ ಸರ್. ಅಲ್ಲ, ಈಗ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ನಿಮಗೆ ಒಳ್ಳೆ ಇಳುವರಿ ಇರೋವಂಥದ್ದು ಮಾಲಿಗೆ ಏನು ಬೆಲೆ ಇದೆ? 5,000 ಆಗ್ತಾರೆ ಅದನ್ನು. ಹ್ಞೂ, ಒಳ್ಳೆ ಇಳುವರಿ ಇರೋದು 5,000 ಕೆಜಿ. ಹಾಂ ಸರ್. ಹ್ಞೂ. ಸೊ ಹಾಗಾಗಿ ಇದು ಸ್ವಲ್ಪ ಲಾಭದಾಯಕ ಅಂದ್ರೆ ಸಣ್ಣ ಇಳುವಳಿಯರಿಗೆ ಅಡ್ಡಿ ಇಲ್ರಿ. ಹ್ಞೂ, ದೊಡ್ಡ ಆಸ್ತಿ ಇದ್ದವರಿಗೆ ಲೆಕ್ಕ ಆಗಲ್ರಿ ಇದು. ಅಲ್ಲ, ಹ್ಞೂ. ಹ್ಞೂ, ಈಗ ಏನು ದೊಡ್ಡ ಆಸ್ತಿ ಇದ್ದಾರೆ ಏನಾಗತ್ತೆ ಅಂದ್ರೆ ಈಗ ಅದ್ರಾಗ ಕುಂತ್ಕೊಂಡ್ಬಿಡ್ತಾರೆ, ಹಿಂದುಳು ಬೀಳ್ಬಿದ್ಬಿಡ್ದಾವ ಅದ್ರಾಗ ಕುಂತ್ಕೊಂಡಾಗ. ಈಗ ನಮ್ಮ ಸಣ್ಣ ಆಸ್ತಿ ಇದ್ದಾವಲ್ರಿ, ಆಡ್ರಾಗ ಅದು ಮಾಡ್ಕೊಂಬಿಟ್ಟಿರ್ತು, ನಾವು ಬೀಳ್ಬಿಡಲ್ಲ, ಅದಷ್ಟೇ ಮಾಡ್ಕೊಂಡು ಹೋಗ್ಬಿಡ್ದು ರೀ, ಅಷ್ಟಗಂಡು ಈಗ ಬಿಡ್ತು ನಾವು. ಈಗ ನೀವು 1/2 ಎಕರೆಯಲ್ಲಿ ಸೀಡ್ಸ್ ಮಾಡ್ತಾ ಇದ್ರಲ್ಲ, ನಿಮ್ಮ ಕುಟುಂಬದ ಸದಸ್ಯರೇ ಸಾಕಾಗ್ತದೆ? ಇಲ್ಲ ಸರ್, ಲೇಬರ್ ಬೇಕು ಸರ್. ಬೇಕೇ ಬೇಕು ಸರ್. ಎಷ್ಟು ಜನ ಇದ್ರಿ ನೀವೆಲ್ಲ? ನಾವು ಮನೆಯಾಗ ಒಂದು 6 ಮಂದಿ ಜನ ದುಡಿಯೋರಿದ್ದೀವಿ ರೀ. ಹ್ಞೂ ಹ್ಞೂ. ಹೆಣ್ಮಕ್ಳು ಅದೆಲ್ಲ ಕಲ್ಕಂದ, ನಾನು ಒಬ್ಬ ಗಣ ಮಗರು ದುಡಿಯೋದ, ಹೆಣ್ಮಕ್ಳು ಒಂದು 5 ಮಂದಿ 6 ಮಂದಿ ಊಟ. ಅವರೆಲ್ಲರೂ ಸಹಿತ ಕೃಷಿಯಲ್ಲಿ ಇರ್ತಾರೆ? ಹ್ಞೂ ರೀ. ನಿಮ್ಮ ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ಏನಿದೆ ಅದರಲ್ಲೆಲ್ಲ ಪಾಲ್ಗೊಳ್ತಾರೆ? ಅವ್ರದ್ದೆಲ್ಲ ಏನೇನು ಕೆಲಸ ಇರ್ತದೆ? ಅವ್ರಾಗ ಕಳೆ ತೆಗೆದ್ರಿ, ಅದ್ರ ಸ್ವಚ್ಛ ಮಾಡೋದಂತ ಇರ್ತಾವ ರೀ. ಕ್ರಾಸಿಂಗ್ ಬರೋ ಮಟನು ಸ್ವಚ್ಛ ಮಾಡ್ತೇ ಇರ್ಬೇಕ್ರಿ, ಅಂದಾಗ ಹೂವು ಕಾಯಿ ಬಂದಾಗ ಹರ್ಕೊಂತ ಇರ್ಬೇಕು. ನಮ್ಗೆ ಕ್ರಾಸಿಗೆ ಬಂದಿಂದ ಕ್ರಾಸ್ ಮಾಡಿ ಒಳ್ಳೆ ಮುಗಿಸಿಂದ ಒಂದು ಚೆಂಡು ಚೂಟಿ ಕ್ರಾಸಿಂಗ್ ಮಾಡಿದ್ದು ಅಷ್ಟೇ ಬಿಟ್ಟು ಉಳಿಕೆ ದೊಡ್ಡ ಚೆಂಡು ಸುಡ್ಬೇಕ್ರಿ. ಓಹೋ, ಕ್ರಾಸಿಂಗ್ ಮಾಡಿದ್ದು ಇದು ಅಂತ ಹೆಂಗೆ ಗೊತ್ತಾಗ್ತದೆ? ದಾರ ಹಾಕ್ತು ಸರ್. ಅದಕ್ಕೆಲ್ಲ ದಾರ ಕಟ್ತೀವಿ. ಹಾಂ ಸರ್. ಗುರುತು ಮಾಡ್ತೀವಿ. ಉಳಿದ್ದೆಲ್ಲ ತೆಗೆದು ಬಿಡ್ತೀರಿ? ಹಾಂ ಸರ್. ಯಾಕೆ ಅವನ್ನ ಯಾಕೆ ತೆಗಿತೀರಿ ಅಂದ್ರೆ ಸರ್, ಅವು ಸ್ವಲ್ಪ ಅಲ್ಲ ಒಳ್ಳೆ, ಮತ್ತೆ ಅವು ಎಣ್ಣೆ ಟೈಪ್ ಬರ್ತದೆ ಸರ್, ಅದನ್ನ ಇದು ಮಾಡಿದ್ರೆ ಅದು ಫೇಲ್ ಆಗುತ್ತೆ ಸರ್. ಈಗ ಕ್ರಾಸಿಂಗ್ ಮಾಡೋದಕ್ಕೆ ಮೊಗ್ಗನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ತೀರಿ? ಈ ದಿನಪ್ರತಿ ಗೊತ್ತಾಗ್ಬಿಡ್ತು ಸರ್, ಬಿಳುಪದ್ದು ಕಿತ್ತದು ಗೊತ್ತಾಗ್ಬೋದು ಸರ್ ದಿನಪ್ರತಿ. ಅಲ್ಲ, ಇಂಥ ಮೊಗ್ಗಿಗೆ ಕ್ರಾಸಿಂಗ್ ಮಾಡಬೇಕು ಅಂತ ಇದೇ ಹೆಣ್ಣು ಇದೇ ಗಂಡು ಅಂತ ಗೊತ್ತಾಗ್ತದ? ಇಲ್ಲ ಸರ್, ಗಂಡು ಬೇರೆ ಹಚ್ಚಿರ್ತು, ಹೆಣ್ಣು ಬೇರೆ ಹಚ್ಚಿರ್ತು. ಬೇರೆ ಹಚ್ಚಿರ್ತೀವಿ, ಬೇರೆ ಹಚ್ಚಿರ್ತೀವಿ ಸರ್. ಬೇರೆ ಬೇರೆ ಮಡಿಗಳಿರ್ತದೆ ಸರ್. ಹಾಂ ಹಾಂ. ಸೊ ಹಾಗಾಗಿ ಅದನ್ನು ನೀವೇನು ಸಂಗ್ರಹಿಸಿರ್ತಕ್ಕಂಥ ಮಕರಂದವನ್ನು ಅದಕ್ಕೋಗಿ ಕ್ರಾಸಿಂಗ್ ಮಾಡ್ತಾ ಹೋಗ್ತೀರಿ. ಸರಿ, ಈಗ ನೀವು ಟೊಮೊಟೊ ಬೀಜೋತ್ಪಾದನೆ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ, ಕ್ರಾಸಿಂಗ್ ಆಯಿತು, ಎಲ್ಲ ಆಯಿತು, ಕಾಯಿ ಬಿಡ್ತು, ಹಣ್ಣಾಗ್ತದೆ, ಆ ಪ್ರೊಸೆಸ್ಸು ಎಷ್ಟು ದಿನ ಮಾಡ್ತೀರಿ, ಏನೇನು ನಡೀತದೆ ಅಲ್ಲಿ? ಅಲ್ಲಿ ಏನು ಸರ್, ಅರಿಯೋದು ಒಂದು ಸರ್, ಅರೆಸ್ಟ್ ಮಾಡೋದು, ಅರೆಸ್ಟ್ ಮಾಡಿ ಅವಾಗ ತುಳಿದಿದ್ರಿ ಕಾಲೇಲೆ, ಕಾಲ ಹಾಕ್ಯಂದು ತುಳಿದು ಹಿಂಗೆ ಕೇರಿ ಬೀಜ ಮಾಡಿ ತಿಕ್ಕಿ ಬೀಜ ಮಾಡಿ ಕೊಡ್ತಿದ್ರಿ. ಈಗ ಮಿಷನ್ ಮಾಡ್ಬಿಡ್ತು ಸರ್, ಮಿಷನ್ ಹಾಕ್ಸೋದು ತೊಳೆದು ಬೀಜ ಕೊಟ್ಬಿಡ್ತಾರೆ. ಆ ಬೀಜಗಳಲ್ಲೂ ಸಹಿತ ಎಲ್ಲವೂ ಗಟ್ಟಿ ಬೀಜಗಳಂತ ಗೊತ್ತಾಗ್ತದ ಅಂದ್ರೆ ಸರ್, ತೊಳೆದಿವಲ್ಲ ಜೋಳ ಮ್ಯಾಗ ತೆಲ್ತ ಸರ್, ಗಟ್ಟಿ ಅಡಿ ಕುಂತ ಬಿಡ್ತದೆ ಜೋಳ ವೇಸ್ಟ್. ಅದು ವೇಸ್ಟ್ ಯಾಕೆ ಹಂಗೆ ಜೋಳ ಆಗ್ತವೆ? ಜೋಳ ಅದು ಏನ್ರಿ, ಗಡನ ಗಿಡ ಹೋತಂದ್ರೆ ಜೋಳ ಆಗುತ್ತೆ, ಗಿಡ ನಿನ್ನ ಹಣ್ಣು ಲಾಸ್ಟ್ ಹಣ್ಣಿ ಮಟನ ಚೆನ್ನಾಗಿ ಗಿಡ ಇದ್ರೆ ಜೋಳ ಆಗಲ್ರಿ, ಗಟ್ಟಿ ಇರ್ತದೆ ಅಷ್ಟೇ. ಮತ್ತೆ ನೀವು ತಡವಾಗಿನೇ ಮಾಡೋದು ಸೂಕ್ತ ಅದು? ಹಾಂ ಸರ್. ಇಲ್ಲ ಸರ್, ಅದು ಯಾವಾಗ ಹಣ್ಣು ಬರ್ತಾವ ಅವಾಗ ಹರ್ಕೊಂಬ ಸರ್, ಅದನ್ನ ಹರ್ಕೊಂಡು ಅವರಷ್ಟು ಹಣ್ಣು ಬಂದು ಸರ್ತಿಗೆ ಮಗ ಹರ್ಕೊಂತ ಇರ್ಬೇಕು ಸರ್ ಅದನ್ನ. ಒಂದು 3 ಬೇರೆ ಇಸ್ಕೊಂತೈತೆ ಸರ್ ಅದು ಹೊಲ ಅಷ್ಟು ಮುಗಿಯತ್ತೆ ಅದು ಅಣ್ಣ. ಈಗ ನಾನು ನೋಡಿದ ಹಾಗೆ ಹೆಣ್ಮಕ್ಳು ಬೀಜಗಳನ್ನೆಲ್ಲ ಹರಡ್ಕೊಂಡಿರ್ತಾರೆ ಮುಂದೆ, ಹೀಗೆ ಒಂದೊಂದೇ ಒಂದೊಂದೇ ಹಸ್ತಾ ಇರ್ತಾರೆ, ಏನು ಕೆಲಸ ಅದು, ಏನು ಮಾಡ್ತಿರ್ತಾರೆ? ಅದರ ಸರ ಕೆಡಕಿದ್ದು ತೆಗಿತಾರೆ ಸರ್, ಸ್ಟಾಕ್ ಪೆತ್ತಿದ್ದು ತೆಗಿತಾರೆ ಸರ್, ಅವ್ನು ತೆಗೆದು ಏನು ಮಾಡ್ತಾರೆ ಸರ್ ಅವ್ರಿಗೆಲ್ಲ ಅದು ಗೊತ್ತಾಗ್ಬಿಡ್ತದೆ ಹಾಂ ಸರ್. ಸೊ ಯಾವುದು ಚಲೋ ಸರ್ ಅದೇ ಕಪ್ಪು ಇರುತ್ತೆ, ಕಪ್ಪು ಅಂತ ತೆಗೆದು ಬಿಡ್ತಾರೆ ಸರ್. ಯಾವುದು ಚಲೋದ ಇರ್ತದೋ ಅದಕ್ಕೆ ಮಾತ್ರ ಅದಕ್ಕೆ ಖರೀದಿ ಮಾಡ್ತಾರೆ, ಬೇರೆ ಏನು ತಗೊಳಕ್ಕೆ ಸಾಧ್ಯ ಇಲ್ಲ. ಈಗ ಅರ್ಧ ಎಕರೆಯಲ್ಲಿ ನೀವು ಟೊಮೊಟೊ ಬೀಜೋತ್ಪಾದನೆ ಮಾಡ್ತೀರಿ ಅಂತ ಇಟ್ಕೊಡಿ, ಎಷ್ಟು ಕೆ ಜಿ ಬರ್ತದೆ? ಅದು ಸ್ವಲ್ಪ ಚೆನ್ನಾಗಿ ಇಳುವರಿದ್ದು ಸರ್ ಅರ್ಧ ಎಕರೆಗೆ ಒಂದು 15-16 ಕೆ ಜಿ ಬರುತ್ತೆ ಸರ್. ಓಹೋ, ಸುಮಾರು ಒಂದು 60-70 ಸಾವಿರ ರೂಪಾಯಿ ಮೇಲೆ ಲಾಭ ಆಗುತ್ತೆ ಸರ್. ಅಷ್ಟಾಗುತ್ತದೆ, ಒಂದು ಒಂದು ಒಂದು ಅರ್ಧ ಖರ್ಚು ಅಂದ್ರೆ ಅರ್ಧ ಉಳಿತೈತೆ ಸರ್ ಅದರಲ್ಲಿ. ಅವಾಗ ಜಾಸ್ತಿ ಉಳಿದ ಸರ್, ಈಗಲೂ ಅಷ್ಟು ಉಳಿಯಲ್ಲ ಸರ್. ಈಗ ಈಗ 1 ರೂಪಾಯಿ 4 ಕಡೆ ಉಳಿಬೇಕಾದ್ರೆ ಏನೇನು ಖರ್ಚು ಇರ್ತದೆ ಇದರಲ್ಲಿ ನಿಮಗೆ? ಲೇಬರ್ ಸರ, ಎಣ್ಣೆ ಗೊಬ್ಬರ ಸರ, ಎಣ್ಣೆ ಗೊಬ್ಬರ ತರಬೇಕು, ಮತ್ತೆ ಅಲ್ಲಿಂದ ಮೆಸ್ ಹಾಕ್ಸ್ತಾರೆ ಸರ, ಗೂಟ ಸರ, ಅಲ್ಲಿಂದ ಉರಿ ಕಟ್ಟಕ್ ಮೇಕ, ಇವೆಲ್ಲವೂ ನೀವೇ ಖರ್ಚು ಮಾಡ್ಕೊಳ್ಳಿ? ನಾವೇ ಖರ್ಚು ಮಾಡ್ಬೇಕು ಸರ್. ಕಂಪ್ನಿಯವ್ರು ಏನು ಇದಕ್ಕೆ ಸಹಾಯ ಮಾಡಲ್ಲ? ಏನು ಕೊಡೋದು ಸರ್. ಬಟ್ ಏನಾದರೂ ನಿಮಗೆ ಈ ಥರದ ಏನಂದ್ರೆ ಬೀಜೋತ್ಪಾದನೆ ಚಟುವಟಿಕೆ ಮಾಡ್ತಾ ಇದ್ರೆ ಅಂತ ಇಟ್ಕೊಳ್ಳಿ, ಸರ್ಕಾರದಿಂದ ನಿಮ್ಗೆ ಏನಾದರೂ ಸಹಾಯ ಇದೆಯಾ? ಇಲ್ಲ ಸರ್. ಯಾಕೆ? ಈಗ ಬೇರೆ ಬೇರೆ ಬೆಳೆಗಳಿಗೆ ಒಂದಿಷ್ಟು ಸಬ್ಸಿಡಿ ದರದಲ್ಲಿ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ರಪ್ಪ, ಅದಕ್ಕೆ ದುಡ್ಡು ಕೊಡ್ತೀವಿ, ಅನುದಾನ ಕೊಡ್ತೀವಿ, ಇಷ್ಟು ಸಬ್ಸಿಡಿ ಇರ್ತದೆ ಅಂತ ಹೇಳ್ತಾರೆ. ನಿಮ್ಗೆ ಇದಕ್ಕೆಲ್ಲ ಇರಲ್ವಾ? ಇದಕ್ಕಿಲ್ಲ ಸರ್, ಸಬ್ಸಿಡಿ ಸಿಗೋಲ್ಲ. ಯಾಕೆ? ಹೆಂಗೆ? ನಾವು ಕೇಳಿ ಸರ್ ಅದ್ರ ಬಗ್ಗೆ. ನೀರಂತೂ ಬೇಕೇ ಬೇಕು. ನೀವು ಹೇಗೆ ಹನಿ ನೀರಾವರಿ ಅಳವಡಿಸ್ಕೊಳ್ತೀರಾ ಅಥವಾ ಹೇಗೆ? ಹಾಂ ಸರ್, ಹನಿ ನೀರಾವರಿ. ಪೈಪ್ ಲೈನ್ ಎಲ್ಲ ಹಾಕೊಂಡು ಡ್ರಿಪ್ಪಿಂಗ್ ಮುಖಾಂತರ ಮಾಡ್ತೀರಿ. ಆ ಡ್ರಿಪ್ಪಿಗೆ ಸಹಿತ ಸರ್ಕಾರದಿಂದ ಒಂದು ಸಬ್ಸಿಡಿ ಎಲ್ಲಿದೆ? ನೀವು ತಗೊಂಡಿದ್ದೀರಿ. ಸೊ ಹಾಗಾಗಿ ನಿಮಗೆ ಡ್ರಿಪ್ ಇರಿಗೇಷನ್ ಮಾಡೋಕ್ಕೆ ಸರ್ಕಾರದಿಂದ ಸೌಲಭ್ಯ ತಗೊಂಡಿದ್ದೀರಿ. ಮತ್ತೆ ಕೇಂದ್ರ ಸರ್ಕಾರದಿಂದ ನಿಮಗೆ ಯಾವ ರೀತಿಯ ಸಹಾಯ ಆಗಿದೆ? ಡ್ರಿಪ್ ಒಂದ ನೋಡಿ ಸರ್, ಸರ್ಕಾರ ಕಿಸಾನ್ ಸಮ್ಮಾನ್ ದುಡ್ಡು ಬರ್ತಾ ಇದೆ ನಿಮಗೆ? ಪ್ರಧಾನ ಮಂತ್ರಿ ಹಾಕ್ತಾ ಇದಾರೆ, ಅದು ಬರ್ತಾ ಇದೆ. ಅದು ವರ್ಷದಲ್ಲಿ ಎಷ್ಟು ಸಲ ತಗೊಂಡಿದ್ದೀರಿ? ಅದು ವರ್ಷದಲ್ಲಿ 3 ಸತಿ ಸರ್. ಅದರಿಂದ ನಿಮ್ಗೆ ಏನೇನು ಅನುಕೂಲ ಆಯ್ತು ಸರ್? ಬೀಜ ಪಾಜ ಬಿತ್ತಕ ತಗೊಂಡು ಇದು ಮಾಡ್ತೀವಿ ಸರ್, ತಗೊಂಡು ಬಿತ್ತಕ ಯೂಸ್ ಮಾಡ್ಕೊಂಡು ಸರ್, ಗೊಬ್ಬರ ಇಂಥವೆಲ್ಲ. ಈಗ ಕೃಷಿ ಇಲಾಖೆಯಿಂದ ನಿಮ್ಗೆ ಏನೇನು ಅನುಕೂಲ ಮಾಡ್ಕೊಂಡ್ರಿ? ಸ್ಪ್ರಿಂಕ್ಲರ್ ಅಂತ ಹೇಳಿ ಸರ್, ಮತ್ತು ಸ್ಪ್ರಿಂಕ್ಲರ್ ಅದು ಒಂದು ಡ್ರಿಪ್ ಸರ್, ಡ್ರಿಪ್ ಇರಿಗೇಷನ್ಗೆ ಮತ್ತು ಸ್ಪ್ರಿಂಕ್ಲರ್ಗಳಿಗೆ ಸಹಾಯ ತಗೊಂಡಿದ್ದೀರಿ. ಹಾಂ ಸರ್. ಈಗ ನೀವು ಟೊಮೊಟೊ ಅಲ್ಲದೇ ಸಹಿತ ನೀವು ಕಲ್ಲಂಗಡಿ ಬೀಜವನ್ನು ಮಾಡ್ತೀರಾ ಅಂತ ಹೇಳಿದ್ರಿ, ಕಲ್ಲಂಗಡಿ ಬೀಜದ ಬಗ್ಗೆ ಹೇಳಿ. ಅದು ಎಷ್ಟು ದಿನದ ಪ್ರೋಸೆಸ್ ಅದು ಆ್ಯಕ್ಚುಲಿ? ಅದು ಹಚ್ಚಿದಲ್ಲಿಂದ ನೀವು ಬೀಜ ಕೊಡೋವರೆಗೂ ಸಹಿತ ಎಷ್ಟು ದಿನ ಬೇಕಾಗ್ತದೆ? ಅದು 3 ತಿಂಗಳು ಬೇಕು. 3 ತಿಂಗಳು ಬೇಕು. ಇದಕ್ಕೆಲ್ಲ ಏನಾದರೂ ನೀವು ಆರಂಭದಲ್ಲಿ ಈ ಕಲ್ಲಂಗಡಿ ಬಳ್ಳಿಗಾಗಿರ್ಬೋದು, ಟೊಮೊಟೊಕ್ಕೆ ಆಗಿರ್ಬೋದು, ರೋಗ ರುಜಿನಗಳು ಬರ್ತಾ ಇರ್ತವ? ಔಷಧಿಗಳು ಹೊಡಿತೀವಿ ಸರ್, ಮತ್ತೆ ಬರ್ದಂಗೆ. ಔಷಧಿಗಳನ್ನೆಲ್ಲ ಯಾರು ರೆಫರ್ ಮಾಡ್ತಾರೆ ನಿಮಗೆ? ಇದ್ರ ಅಂಗಡಿ ಒಳಗೆ ಸಿಗ್ತಾವ್ರಿ, ತರ್ತೀವಿ. ಏನು ಮಾಡ್ತಾರೆ ನಿಮಗೆ ರೈತ ಸಂಪರ್ಕ ಕೇಂದ್ರದವ್ರು ನಂಟು? ಇಲ್ಲ ಸರ್, ಅಲ್ಲಿ ಹೋಗಲ್ಲ. ಮತ್ತೆ ನೀವು ಅಲ್ಲಿ ಯಾಕೆ ಹೋಗಲ್ಲ ಹೆಚ್ಚಾಗಿ? ಹೋಗ್ತೀವಿ ಸರ್, ಅವು ಯಾವಂತಂದ್ರೆ ಬೇವಿನ ಎಣ್ಣೆ ಇಂಥವೆಲ್ಲ ತರ್ತೀವಿ ಸರ್, ಆಗ ಅಂತ ಇಂಥವು ಕಾರ್ಪಿಟ್ರೆ ಇಂಥವೆಲ್ಲ ತರ್ತೀವಿ ಸರ್. ಅಲ್ಲ, ಅವರಿಂದ ಬೇರೆ ಏನು ಮಾಹಿತಿ ತಗೊಳ್ಳೋದೇ ಇಲ್ವಾ ನೀವು? ಇಲ್ಲ ಸರ್, ನಾವು ಜಾಸ್ತಿ ಹೋಗಲ್ಲ ಸರ್ ಅಲ್ಲಿ. ಹೋದ್ರೆ ಏನು ಸರ್, ಆಗ ಇವ್ಟು ಕಾರ್ಪಿಟ್ರು, ಪುರ್ಕ್ಲೈಮು, ಕಾಣಿಕು, ಬೇವಿನ ಎಣ್ಣೆ ಇಂಥವೆಲ್ಲ ತರ್ತೀವಿ ಸರ್. ಈಗ ನಿಮ್ಮ ಕುಟುಂಬದಲ್ಲಿ ಈಗ ನೀವು ಒಬ್ಬರೇ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರೋದು, ನಾಳೆ ನೀವು ಮುಂದಿನ ಮಕ್ಕಳಿಗೆ ಕೃಷಿಯಲ್ಲಿ ಏನನ್ನು ಕಲಿಸ್ಬೇಕು ಅಂತ ಇದ್ದೀರಿ? ಈಗ ಇದೇ ಸೀಡ್ಸ್ ಮಾಡೋದನ್ನೇ ಸೂಕ್ತ ಅಂತ ಹೇಳ್ತಿದ್ರು, ಅಥವಾ ಬೇರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ? ಇಸ್ರಾಗ ಸೀಡ್ಸ್ ಮಾಡೋಕ್ಕಾಗಲ್ಲ ಸರ್, ಇಸ್ರಾಗ ಸುಮ್ಮನೆ ಇಂಥವು ಸರ್, ಚಜ್ಜಿ, ಮೆಕ್ಕೆಜೋಳ, ಜೋಳ ಇಂಥವೆಲ್ಲ ಮಾಡ್ಬೇಕ್ರಿ ಇಸ್ರಾಗ. ಯಾಕೆ ಇದು ಬ್ಯಾಡ ಅಂತೀರಿ? ಈಗ ಇಲ್ಲಿಂದ ಐತಾವ್ರಿ ಎಲ್ಲ ಕೂಲಿ ದುಬಾರಿ ರೀ. ಅವಾಗ 25 ರೂಪಾಯಿ ಕೂಲಿ ಅದೇ ರೇಟ್ ಐತ್ರಿ ಸೀಡ್ಸಿಂದ, ಈಗ 300 ರೂಪಾಯಿ ಕೂಲಿ ಆದ್ರೆ ಅದೇ ರೇಟ್ ಅದಾವ್ರಿ. ಮತ್ತೆ ಅವರೆಲ್ಲ ನಿಮಗೆ ಜಾಸ್ತಿ ಬೆಲೆ ಕೊಡ್ರಿ ಅಂತ ಕೇಳ್ಬೋದಲ್ಲ ನೀವು? ಕೇಳ್ಬೋದಲ್ಲ ಸರ್. ಈಗ ರೈತರು ಒಬ್ಬರಾದ್ರೆ ಇದಾಗುತ್ತೆ ಸರ್. ಈಗ ಏನು ಮಾಡ್ದಾರೆ, ನಾನೊಬ್ಬ ರೈತ ಅದನ್ನಂತ ಕೇಳಕ್ಕೆ ಕುಂತ್ಕಂದ್ರೆ ಎಲ್ಲ ಏನು 4 ಮಂದಿ ರೈತ ಮಾಡಿರ್ತಾರೆ ಸರ್, ಹೋಗಿ ನಮ್ಗೆ ಹೇಳಾರ್ದಂತಾಗ ಹಂಗಾದಾಗ ಸರ್ ಅವ್ರು ಕಂಪ್ನಿಯವ್ರು ಬಗಲ್ ಸರ್, ರೈತರಲ್ಲಿ ಒಕ್ಕಟ್ಟಿದ್ರೆ ಆಗ್ತದೆ ಸರ್, ಏರ್ತೈತೆ ಆಟೋಮೆಟಿಕ್. ಮತ್ತು ಅವ್ರು ಈಗ ಹಂಗೆ ಮಾಡೋದ್ರಿಂದ ಅವರು ಕಂಪ್ನಿಯವ್ರು ಹೆಂಗಾರು ಮಾಡ್ತಾರಲ್ಲ ಬಿಡು, ಆ ತೊಬ್ಬ ರೈತ ಬಿಟ್ರೆ ನನ್ನ ಲೆಕ್ಕ ಆಗ್ಬಿಡ ಸರ್ ಅದು. ಒಳ್ಳೆಯದು ಪಕೀರಪ್ಪರೆ, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿವಿಧ ತರಕಾರಿ ಬೆಳೆಗಳ ಬೀಜೋತ್ಪಾದನೆ ಪ್ರಕ್ರಿಯೆಗಳ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆಲವರೆ ಇದುವರೆಗೆ ಇಂದಿನ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಶ್ರೀ ಪಕೀರಪ್ಪ ನಡುಲಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್.

ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ಬೆಳೆಯಿರಿ ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ ಕಾಳುಗಳು ಕಪ್ಪನೆ ಮುತ್ತು